ಸುಮಾವು ತೇಗು ಬೇಲ ಬೇಲಾಲ ಗಂಧ ಹೆಸರು ಬೇರೆ ಎಲೆಯ ಹಸಿರು ಉಸಿರು ಬೇರೆ ಎಲ್ಲ ಬೇರೆ ಬೇರೆ ಅನ್ನ ಬೇಡಿ ಬೇರೆ ಎಂಬುದಿಲ್ಲ ಒಂದೆ ತಾಯಿ ಬೇರೆ ನಿಂದ ಬಂದೆವು ನಾವೆಲ್ಲ ಬೇರೆ ಬೇರೆ ಅನ್ನ ಬೇಡಿ ಬೇರೆ ಎಂಬುದಿಲ್ಲ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 7 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಮೈಸೂರಿನ ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ನಂತರ 7:59 ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟದ ಜನತೆಯೊಂದಿಗೆ ಹಂಚಿಕೊಂಡ ಮನ್ ಕಿ ಬಾತ್ 2ನೇ ಆವೃತ್ತಿಯ 32ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಪ್ರಸಾರವಾಗುವುದು. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು